आसमान में खासी आवाज है, एक ऐसी गूंज जो हर भारतीय के दिल में बसी है। हर बार जब हम वर्दी पहनते हैं तो एक वादा करते हैं इस देश से और हर उस दुश्मन से जो हमारी तरफ देखता है कि हम तैयार हैं, हम यहाँ हैं, और जब तक हम यहाँ हैं आसमान में तिरंगा लहराता रहेगा। भारतीय वायुसेना के आवेदन 2 दिसंबर से 31 दिसंबर तक खुले हैं। रजिस्टर करें और बने भारतीय वायुसेना में अफसर। अधिक जानकारी के लिए लॉग ऑन करें careerairforce.nic.in पर। ಪ್ರಜಾಪ್ರಭುತ್ವ ಒಂದು ಬಗೆಯ ಆಡಳಿತ ವಿಧಾನ ಮಾತ್ರವಲ್ಲ, ದೇಶ ಬಾಂಧವರಲ್ಲಿ ಪರಸ್ಪರರನ್ನು ಗೌರವದಿಂದ ಕಾಣುವ ಮನೋವೃತ್ತಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ವೆಹಿಕಲ್ ಸರ್ವಿಸ್ ಮಾಡಿಸಿಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಎಷ್ಟೊಂದು ಹೊಗೆ ಬರ್ತಾ ಇದೆ ನೋಡಿ. ನಿಮ್ ವಾಹನ ಈ ರೀತಿ ಹೊಗೆ ಉಗುಳೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ಕೆಮ್ಮು, ಅಸ್ತಮಾ, ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳು ಉಂಟಾಗ್ತವೆ. ಸಾರಿ ಸರ್, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಯಾವಾಗ್ಲೂ ನಿಮ್ಮ ವಾಹನಗಳಲ್ಲಿ ಡಾಕ್ಯುಮೆಂಟ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ತಪ್ಪಿದ್ರೆ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ನಿಗದಿತ ಸಮಯದಲ್ಲಿ ನಿಮ್ಮ ವಾಹನಗಳನ್ನು ಸರ್ವಿಸ್ ಹಾಗೂ ಎಮಿಷನ್ ಟೆಸ್ಟ್ ಮಾಡಿಸಿ ಸುಸ್ಥಿತಿಯಲ್ಲಿಟ್ಟುಕೊಳ್ಳಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕಟಣೆ. ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಕದಂ ಬಣಾಯೇ ನ್ಯಾಯ ಕೀ ರಹ ಬನಾಯೇ ನಾ ಖರ್ಚ ನಾ ದೇರೀ ಲೋಕ ಅದಾಲತ ದೇಗೀ ರಾಹತ ಗಹರೀ ಏಕ ಹೀ ದಿನ ಮೇ ಮಾಮಲಾ ಹಲ್ ಕರವಾಯೇ ಕೋರ್ಟ್ ಕೀ ಭಾಗ ದೌಡ ಸೇ ಬಚಾಯೇ ಸುಲಭ ಸಮಾಧಾನ ಸಹಜ ಪ್ರಕ್ರಿಯಾ ಘರ್ ವಾಪಸ್ ಸುಖ ಸೇ ಜಾಯೇ ನ್ಯಾಯ ಮೇ ನಾ ಹೋ ಕೋಈ ಬಾಧಾ 1500 ಪರ್ ಸಹಾಯತಾ ಪಾಯೇ ಲೋಕ ಅದಾಲತ ತ್ವರಿತ ನಿಷ್ಪಕ್ಷ ಔರ್ ಸುಲಭ ನ್ಯಾಯ ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೇ ವಾ ಸಿಕ್ಕಿಬಿದ್ರು ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ ಶ್ರೋತೃ ಬಾಂಧವರಿ ಜೀವಾಮೃತ ಇದು ಜೀವಾಮೃತ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ. ರೈತ ಬಾಂಧವರೇ, ಈಗ ಮೀನುಗಾರಿಕೆ ಇಲಾಖೆಯಲ್ಲಿನ ಯೋಜನೆಗಳು ಹಾಗೂ ಕಾರ್ಯಚಟುವಟಿಕೆಗಳ ಕುರಿತು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಪಾದ್ ಕುಲಕರ್ಣಿ ಹಾಗೂ ಮೀನು ಕೃಷಿಕರಾದ ಡಾ ಶೌಕತ್ ಅಲಿ ಲಂಬುನವಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಮೀನುಗಾರಿಕೆ ಇಲಾಖೆಯಿಂದ ಏನೇನು ಲಾಭಗಳಿದ್ದಾವೆ, ಯಾವ ರೀತಿ ಯೋಜನೆಗಳಿದ್ದಾವೆ ಮತ್ತು ಯಾವೆಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋದರ ಕುರಿತು ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ಧಾರವಾಡದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀಪಾದ್ ಕುಲಕರ್ಣಿಯವರು ನಮ್ಮ ಜೊತೆಗಿದ್ದಾರೆ. ಇವ್ರ ಜೊತೆಗೆ ಪ್ರಗತಿಪರ ರೈತರಾಗಿರ್ತಕ್ಕಂಥ ಡಾಕ್ಟರ್ ಶೌಕತ್ ಅಲಿ ಲಂಬೂನವರು ಸಹ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಶ್ರೀಪಾದ್ ಕುಲಕರ್ಣಿ ಅವರೇ. ಈಗ ತಾವು 1 ಎಕರೆಯಲ್ಲಿ ಈ ಮೀನು ಕೃಷಿಕರು ಮೀನನ್ನು ಸಾಕಾಣಿಕೆ ಮಾಡಬಹುದು ಅಂತ ಹೇಳಿದ್ರಿ. 1 ಎಕರೆಯಲ್ಲಿ ಮಾಡಿರತಕ್ಕಂಥ ಮೀನು ಸಾಕಾಣಿಕೆಯಲ್ಲಿ ಎಷ್ಟು ಉತ್ಪಾದನೆಯನ್ನು ಮಾಡಬಹುದು, ಯಾವ ತರಹದ ಲಾಭವನ್ನು ಗಳಿಸಬಹುದು ಅಂತೀರಿ? ಸರ್, ಈಗ 1 ಎಕರೆ ಮೀನು ಕೃಷಿ ಕೊಳದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ 1 ಸ್ಕ್ವೇರ್ ಮೀಟರ್ಗೆ 1 ರಂತೆ ನಾವು ಮರಿ ಬಿತ್ತನೆ ಮಾಡ್ತೀವಿ. ಅಂದ್ರೆ 1 ಎಕರೆಗೆ 4,000 ಮರಿಗಳು ಬಿತ್ತನೆ ಮಾಡಿ 1 ವರ್ಷದಲ್ಲಿ ಸುಮಾರು ಬದುಕೊಳಕ್ಕೆ ನಾವು 90% ಹಿಡಿದ್ರೆ ನಮಗೆ ಪ್ರತಿಯೊಂದು ಮೀನು ಸುಮಾರು 1 ಕೆಜಿ ಅಂತಂದ್ರೆ ಸುಮಾರು 3,000 ಕೆಜಿ ನಾವು ಮೀನು ನಾವು ನಿರೀಕ್ಷೆ ಮಾಡಬಹುದು. 3,000 ಕೆಜಿ ಅಂದ್ರೆ 3 ಟನ್. 1 ಟನ್ನಿಗೆ ಹೋಲ್ಸೇಲ್ ರೇಟಲ್ಲಿ 100 ರೂಪಾಯಿ ಕೆಜಿ ಅಂತೆ ನಾವು ಮಾರಾಟ ಮಾಡಿದಲ್ಲಿ ರೈತರಿಗೆ ಸುಮಾರು 3 ಲಕ್ಷ ಆದಾಯ ನಿರೀಕ್ಷೆ ಮಾಡಬಹುದು. ಅವರಿಗೆ ಮೀನು ಮರಿ ವೆಚ್ಚ, ಮೀನು ಮರಿ ಸಾಗಾಣಿಕೆ ವೆಚ್ಚ, ಗೊಬ್ಬರ, ಮೀನು ಕೃಷಿಯಲ್ಲಿ ಮುಖ್ಯವಾಗಿ ಖರ್ಚು ಜಾಸ್ತಿ ಬರೋದು ಆಹಾರನೇ, ಶೇಂಗಾ ಹಿಂಡಿ ತೌಡು ಅವರು ಕೊಡಬೇಕಾಗ್ತದೆ. ಇವೆಲ್ಲ ಸೇರಿ ಸುಮಾರು 1,50,000 ಖರ್ಚಾಗ್ತದೆ. ಸೊ ನಿವ್ವಳ ಲಾಭ ರೈತರಿಗೆ 1 ಎಕರೆ ಪ್ರದೇಶದಲ್ಲಿ 1.5 ಲಕ್ಷ 1 ವರ್ಷದಲ್ಲಿ ಆದಾಯ ನಿರೀಕ್ಷೆ ಮಾಡಬಹುದು. ಅದೇ ನೀವು ಕೆರೆ ಎಲ್ಲ ಆಯ್ತಂದ್ರೆ ನೈಸರ್ಗಿಕವಾಗಿ ಅಂತ ಕೆರೆಯಲ್ಲಿ ನಮ್ಮ ಹತೋಟಿಯಲ್ಲಿ ಇರುವುದಿಲ್ಲ. ನೈಸರಿ ಯಾವಾಗ ತುಂಬುತ್ತದೆ ಅವಾಗ ನಾವು ಮೀನು ಮರಿ ಬಿಟ್ಟು ಬಿತ್ತನೆ ಮಾಡಬೇಕು. ಮತ್ತು ನಾವು ಬಿತ್ತನೆ ಮಾಡಿದ ಮೀನು ಜೊತೆಗೆ ಕೆರೆಯಲ್ಲಿ ನಾವು ಒಂದು ಎಕರೆಗೆ ಕೇವಲ ಒಂದು 2,000 ಮೀನನ್ನು ಬಿತ್ತನೆ ಮಾಡ್ತೀವಿ. ಇದೆಲ್ಲ ನೋಡಿಕೊಂಡು ಸುಮಾರು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಕೆರೆಯಲ್ಲಿ ನಮಗೆ 1-1.5 ಟನ್ ಅಷ್ಟು ನಾವು ಉತ್ಪಾದನೆ ನಿರೀಕ್ಷೆ ಮಾಡಬಹುದು. ಬಟ್ ಅದರಲ್ಲಿ ಅವರಿಗೆ ಹೂಡಿಕೆ ವೆಚ್ಚ ಕೂಡ ಜಾಸ್ತಿ. ಆಹಾರ ಕೆರೆಯಲ್ಲಿ ಜಾಸ್ತಿ ಆಹಾರ ಏನು ಗುತ್ತಿಗೆದಾರರು ಒದಗಿಸಲ್ಲ, ನೈಸರ್ಗಿಕವಾಗಿ ಇರುವಂತಹ ಆಹಾರ ತಿಂದೇ ಮೀನು ಬೆಳೆಯುತ್ತದೆ. ಕೆರೆಯಲ್ಲಿ 1 ಹೆಕ್ಟೇರ್ ಪ್ರದೇಶಕ್ಕೆ ನಮಗೆ ಸುಮಾರು 1.5 ಲಕ್ಷ ಆದಾಯ ಬರ್ತದೆ. ಈಗ ಶ್ರೀಪಾದ್ ಕುಲಕರ್ಣಿ ಅವರೇ, ತಾವು ಇಷ್ಟೆಲ್ಲ ರೈತರಿಗೆ ತಮ್ಮ ಇಲಾಖೆಯಿಂದ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ, ಇದರ ಮಾರುಕಟ್ಟೆ ಹೇಗಿದೆ? ಯಾವ ರೀತಿ ಸಾಕಿದಂತ ಮೀನುಗಳನ್ನ ಎಲ್ಲಿ ಅವ್ರು ಕೊಡಬೇಕು, ಯಾವ ರೀತಿ ಮಾರಾಟ ಮಾಡಬೇಕು, ಇದರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಡ್ರಲ್ಲ. ಈಗ ಮೀನು ಮರಿ ಪಾಲನೆ ಯಾರು ಮಾಡ್ತಾರೆ ಅವ್ರಿಗೆ 2.5-3 ತಿಂಗಳಲ್ಲಿ ಅವ್ರದ್ದು ಉತ್ತಮ ಗಾತ್ರದ ಒಂದು ಮೀನು ಮರಿ ಬಂದ್ಬಿಡ್ತವೆ. ಈ ಮೀನು ಮರಿಗೆ ಬೇಡಿಕೆ ಭಾಳ ಇದೆ. ನಾನು ಹೇಳ್ದಂಗೆ ಒಂದು ಜಿಲ್ಲೆಯಲ್ಲಿ 1 ಕೋಟಿ ಫಿಂಗರ್ಲಿಂಗ್ಸ್ ಬೇಡಿಕೆ ಇದೆ. ನಾವು ನಮ್ಮ ಒಂದು ಕೇಂದ್ರದಿಂದ ಗೌರ್ಮೆಂಟ್ ಏನು ಪಾಲನಾ ಕೇಂದ್ರ ಇದೆ, ಮತ್ತು 5 ಲಕ್ಷ ಅಷ್ಟೇ ನಾವು ಮರಿ ಕೊಡ್ತಾ ಇದ್ದೀವಿ. ಉಳಿದಿದ್ದೆಲ್ಲ ಹೊರಗಿನಿಂದ ಹೊರ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಮೀನು ಮರಿಗಳು ಬರ್ತಾ ಇದ್ದಾವೆ. ಸೊ ಮಾರುಕಟ್ಟೆ ಸಾಕಷ್ಟು ಇದೆ. ಮತ್ತು ದೊಡ್ಡ ಗಾತ್ರದ ನಾವು ಮೀನು ಮರಿ ಬೆಳೆದಾಗ ಭಾಳ ದೂರ ನಾವು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವೀಗ ಈಗ ನಮ್ಮ ಜಿಲ್ಲೆಯ ರೈತರು ಹೊರಗಿಂದ ತಗೊಂಡ್ಬರ್ತಿರೋದು ಫಿಂಗರ್ಲಿಂಗ್ಸ್ ಮಾತ್ರ, ಬಲಿತ ಗಾತ್ರ ಇದನ್ನು ತರಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲೇ ರೈತರನ್ನ ನಾವು ಪ್ರೋತ್ಸಾಹ ಮಾಡಿ ಮೀನು ಮರಿ ಪಾಲನೆ ಮಾಡಿದರೆ ಉತ್ತಮ ಗಾತ್ರದ ಒಂದು ಬಲಿತ ಮೀನು ಮರಿಗಳು ನಮ್ಮ ರೈತರಿಗೆ ಸಿಗ್ತವೆ, ಮತ್ತು ಕಡಿಮೆ ಸಾಗಾಟ ಖರ್ಚು ಕಡಿಮೆ ಆಗ್ತದೆ. ಹಾಗಾಗಿ ನಾವು ಈಗ ಸೌಕತ್ತಲಿ ನಂಬುನವರು ಅಂಥವರು ಈ ಪ್ರತಿ ಒಂದು ತಾಲೂಕಿನಲ್ಲಿ ಸುಮಾರು 10-15 ಮೀನು ಮರಿ ಪಾಲನೆ ಮಾಡೋರು ರೈತರು ಮುಂದೆ ಬಂದರೆ ಅವ್ರಿಗೆ ಉತ್ತಮವಾದ ಮಾರುಕಟ್ಟೆ ನಾವು ಇಲಾಖೆಯಿಂದನೇ ನಾವು ಕೊಡಿಸ್ತೀವಿ. ಈಗ ಮೀನು ಪಾಲನೆ ಮಾಡಿದವರು ಫಿಂಗರ್ಲಿಂಗ್ಸ್ ಬಿತ್ತನೆ ಮಾಡ್ತಾರೆ, ಅವರಿಗೆ 8-10 ತಿಂಗಳು ಆದಮೇಲೆ ಮೀನು ಮಾರುಕಟ್ಟೆ ಗಾತ್ರಕ್ಕೆ ಬರ್ತದೆ. 1 ಕೆಜಿ ಇರೋ ಮೀನು ಮಾರುಕಟ್ಟೆ ಗಾತ್ರ ಅಂತೀವಿ ನಾವು, ಯಾಕಂದರೆ ಅದಕ್ಕಿಂತ ಕಡಿಮೆ ಇದು ಸೈಜಲ್ಲಿ ಮುಳ್ಳುಗಳು ಜಾಸ್ತಿ ಇರೋದ್ರಿಂದ ಜಾಸ್ತಿ ಬೇಡಿಕೆ ದರಗಳು ಸಿಗೋದಿಲ್ಲ. 1 ಕೆಜಿ ಮೇಲ್ಪಟ್ಟು ಏನಿದೆ 8-10 ತಿಂಗಳಲ್ಲಿ ಬೆಳವಣಿಗೆ ಬರ್ತದೆ. ಮತ್ತು ಈಗ ಕೃಷಿ ಹೊಂಡಗಳಲ್ಲಿ ಈಗ ಬಿತ್ತಿದ ಮರಿಗಳನ್ನ ಎಲ್ಲ ಒಟ್ಟಿಗೆ 1 ಕೆಜಿ ಬರೋದಿಲ್ಲ. 8-10 ತಿಂಗಳಲ್ಲಿ ಸುಮಾರು 25% ನಾವು ಬಿತ್ತಿದ ಮರಿ 1 ಕೆಜಿ ಮೇಲೆ ದಾಟಿರ್ತವೆ, ಅವನ್ನ ಹಿಡುವಳಿ ಮಾಡಬೇಕು. ಬಾಕಿ ಅವನ್ನ ಮಾಡಿದಾಗ ಬೇರೆಯವ್ರಿಗೂ ಬೆಳವಣಿಗೆ ಮಾಡಲಿಕ್ಕೂ ಇನ್ನೊಂದು 2 ತಿಂಗಳಲ್ಲಿ ಅವು ಕೂಡ ಬೆಳೀತವೆ. ಈಗ ಮಾರುಕಟ್ಟೆ ದರ ಏನಿದೆ, ರಿಟೇಲು 200 ರೂಪಾಯಿ ಕೆಜಿ ಮಾರಾಟ ಆದರೂ ಕೂಡ ಹೋಲ್ಸೇಲಲ್ಲಿ ಈಗ ಏನು ಮೀನುಗಾರರು ತೊಗೊಂಡು ಹೋಗ್ತಾರೆ ಕೃಷಿ ಹೊಂಡದಿಂದ ಅದು 80-100 ರೂಪಾಯಿ ಅಷ್ಟೇ ಇದೆ. ಇದನ್ನ ರೈತರು ಹೆಚ್ಚಿಗೆ ನಾವು ದರ ಸಿಗ್ಬೇಕಂದ್ರೆ ಅವ್ರದೇ ಆದಂತ ಒಂದು ಏನಾದರೂ ಒಂದು FPO ಮೂಲಕ ಇಲ್ಲ ಒಂದು ಸಂಘ ಮಾಡಿಕೊಡೋದ್ರಿಂದ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಅವ್ರ ಹೊಂಡದಿಂದ ಮೀನು ಹಿಡುವಳಿ ಮಾಡಲಿಕ್ಕೆ ತಾವೇ ಒಂದು ಶ್ರಮ ಮಾಡಿಕೊಂಡು ಒಬ್ರಿಗೊಬ್ರು ಸಹಾಯದಿಂದ ಹಿಡುವಳಿ ಮಾಡಿ ಮಾರಾಟ ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ಲಾಭ ಸಿಗ್ತದೆ ಅವರಿಗೆ. ಮತ್ತು FPOಗಳನ್ನ ಮಾಡಲಿಕ್ಕೆ ಕೂಡ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಮೊದಲು ರೈತರ ಸಂಖ್ಯೆ ಒಂದು ಸ್ವಲ್ಪ ಜಾಸ್ತಿ ಆದರೆ ಈ FPO ಮೆಂಬರ್ಶಿಪ್ ಕೂಡ ಜಾಸ್ತಿ ಆಗ್ತದೆ. ಸುಮಾರು ಕನಿಷ್ಠ ಒಂದು 200 ಆದರೂ ರೈತರು ಮೀನು ಸಾಕಾಣಿಕೆದಾರರು ಮುಂದೆ ಬಂದರೆ ಒಂದು FPO ರಚನೆ ಮಾಡಬಹುದು. ಮತ್ತು ಈ ಮೀನುಗಳಿಗೆ ಮಾರುಕಟ್ಟೆ ಸೈಜ್ 1 ಕೆಜಿನೇ ಬರಬೇಕು, ಭಾಳಷ್ಟು ರೈತರಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಈಗ 8-10 ತಿಂಗಳಲ್ಲಿ 1 ಕೆಜಿ ಬರಲಿಲ್ಲ ಅಂದರೆ ಅವ್ರು ಯಾರು ಅದನ್ನ ತಗೊಳ್ಳೋದಿಲ್ಲ. ಹಂಗಾಗಿ ನಾವು ಮುಖ್ಯವಾಗಿ ನೋಡಬೇಕು, ಕೆಲವು ರೈತರು ಸಣ್ಣ ಕೃಷಿ ಹೊಂಡ ಇರ್ತದೆ, ಜಾಸ್ತಿ ಮರಿಗಳು ಬಿಟ್ಟುಬಿಟ್ಟಿರ್ತಾರೆ, ಅವರಿಗೆ ಮೀನು ಮರಿಗಳೆಲ್ಲ ಬದುಕಿರ್ತವೆ, ಬೆಳವಣಿಗೆ ಆಗಿರೋದಿಲ್ಲ, ಅವ್ರಿಗೆ ಅದು ಲಾಭದಾಯಕ ಅನ್ಸೋದಿಲ್ಲ. ಅದಕ್ಕೆ ಯಾವಾಗಲೂ ಮೀನುಗಾರಿಕೆಯಲ್ಲಿ ಏನು ಬಿತ್ತನೆ ಮಾಡ್ತೀವಿ ಕರೆಕ್ಟ್ ಸಂಖ್ಯೆಯಲ್ಲಿ 1 ಎಕರೆಗೆ ಕೇವಲ 4,000 ಅಂದರೆ 1 ಸ್ಕ್ವೇರ್ ಮೀಟರ್ಗೆ 1 ಮರಿ ಅಂತೆ ಬಿತ್ತನೆ ಮಾಡಿದರೆ ಮಾತ್ರ ಉತ್ತಮವಾದ ಬೆಳವಣಿಗೆ ಆಗ್ತದೆ, ರೈತರಿಗೆ ಲಾಭ ಆಗ್ತದೆ. ಈಗ ಬದುಕೊಳ್ಳಿಕ್ಕೆ ಕಡಿಮೆ ಆಗ್ತದೆ ಅನ್ನೋ ನಿರೀಕ್ಷೆ ಹೆಚ್ಚಿನ ಮರಿ ಕೆಲವರು ಬಿಟ್ಟು ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮೀನು ಮರಿ ಬಿಟ್ಟಾದ್ಮೇಲೆ 1-2 ತಿಂಗಳಾದ್ಮೇಲೆ ಒಂದು ಸ್ವಲ್ಪ ಪರೀಕ್ಷೆ ಮಾಡಿ ನೋಡಬೇಕು. ಈಗ ಬರೀ ಮೀನು ಮರಿ ಬಿಟ್ಟುಬಿಟ್ಟಿದ್ದೀವಿ, 1 ವರ್ಷ ಆದಮೇಲೆ ನಾವು ಹಿಡುವಳಿ ಮಾಡ್ತೀವಿ ಅಂದರೆ ಅದು ಸರಿಯಾದ ಒಂದು ಕೃಷಿ ಕ್ರಮ ಅಲ್ಲ. ಈಗ 1 ತಿಂಗಳಾದ್ಮೇಲೆ ಎಷ್ಟು ಮರಿ ಬದುಕು ಉಳಿದಾವೆ ಅದನ್ನು ಒಂದು ಫೀಡಿಂಗ್ ಟ್ರೇಸ್ ಟೈಪ್ ಮಾಡಿ ಅದರಿಂದ ನಾವು ಎಷ್ಟು ಮೀನು ಆ ಫೀಡಿಂಗ್ ಟ್ರೇಯಲ್ಲಿ ಆಹಾರ ಹಾಕಿ ದಿನನಿತ್ಯ ನಾವು ಬಿಡೋದ್ರಿಂದ ಆ ಫೀಡಿಂಗ್ ಟ್ರೇಯಲ್ಲಿ ಎತ್ತಿದಾಗ ಅದಕ್ಕೆ ಮರಿಗಳು ಯಾವ ಗಾತ್ರದ ಆಗಿದ್ದಾವೆ ಅಂತ ನಮಗೆ ಪರೀಕ್ಷೆ ಮಾಡಬಹುದು. ಇದು ಭಾಳ ಮುಖ್ಯ, ಅಂದರೆ ಎಷ್ಟು ಮರಿ ನಾವು ಬಿಟ್ಟಿದ್ದೀವಿ ಅದು ಎಷ್ಟು ಬದುಕುಳಿದಿದ್ದಾವೆ ಆಮೇಲೆ ಎಷ್ಟು ಬೆಳವಣಿಗೆ ಆಗಿದ್ದಾವೆ ಇದನ್ನು ರೈತರನ್ನ ಕಂಡುಕೊಂಡು ಆಹಾರದ ಬದಲಾವಣೆ ಮಾಡಬಹುದು. ಕಡಿಮೆ ಬೆಳವಣಿಗೆ ಇದ್ರೆ ಸ್ವಲ್ಪ ಆಹಾರ ಜಾಸ್ತಿ ಮಾಡಿ ಗೊಬ್ಬರ ಕೂಡ ಜಾಸ್ತಿ ಹಾಕ್ಬೋದು. ನೀರಿನ ಗುಣಮಟ್ಟ ನೋಡು, ಅದು ಕೂಡ ನೋಡ್ಬೋದು. ಅದರಿಂದ ಕೂಡ ನಿರ್ಧಾರಗಳು ತಗೋಬಹುದು. ಮತ್ತೆ ಇನ್ನೊಂದು ನಾನು ಇದಕ್ಕೆ ಪೂರಕವಾಗಿ ಹೇಳ್ಬೇಕಂದ್ರೆ, ಈಗ ಕೆಲವೊಂದು ತಳಿಗಳು ಬೇರೆ ತಳಿಗಳು ಬಂದಿದ್ದಾವೆ. ಇದು ನಾನು ಏನು ಹೇಳಿದೆ, ಮಿಶ್ರ ಮೀನು ಪದ್ಧತಿ, ಇದರಲ್ಲಿ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಬೆಳೆಸುವಂತ ಮೀನುಗಳು, ಅಂದ್ರೆ ನೈಸರ್ಗಿಕವಾಗಿ ಆಹಾರ ಪ್ಲಸ್ ಪೂರಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಆಹಾರ ಕೊಟ್ಟು ಮೀನು ಬೆಳೆಸುವಂತ ವಿಧಾನ. 1 ಕೆಜಿ ನಾವು ಬೆಳಿಬೇಕಂದ್ರೆ ಕೇವಲ ನಮಗೆ 20-30 ರೂಪಾಯಿ ಅಷ್ಟೇ ಖರ್ಚಾಗಿರ್ತದೆ. ಆದ್ರೆ ಈಗ ಬೇರೆ ತಳಿಗಳು ಬಂದಿದ್ದಾವೆ, ಅವಕ್ಕೆ ಈಗ ಕೋಳಿ ಪೌಲ್ಟ್ರಿಯಲ್ಲಿ ಹೆಂಗೆ ನಾವು ಆಹಾರ ಹಾಕಿ ಬೆಳೆಸ್ತೀವಿ, ಅದೇ ತರ ಕೃತಕ ಆಹಾರವನ್ನು ಕೊಟ್ಟು ಬೆಳೆಸುವಂತ ವಿಧಾನ ಕೂಡ ಬಂದಿದ್ದಾವೆ. ಅದರಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ನಾವು ಬೆಳೆಸಬಹುದು, ಅಂದ್ರೆ 1 ಸ್ಕ್ವೇರ್ ಮೀಟರ್ಗೆ ಸುಮಾರು 20-30 ಮರಿಗಳನ್ನ ನಾವು ಸಾಕ್ಬಹುದು. ಮತ್ತೆ ಸ್ವಲ್ಪ ಅದಕ್ಕೆ ಆಕ್ಸಿಜನ್ ಕೂಡ ಕೊಡಬೇಕಾಗ್ತದೆ. ಹೆಚ್ಚಿನ ಸಾಂದ್ರತೆ ಇದ್ದಾಗ ಅವಕ್ಕೆ ಆಕ್ಸಿಜನ್ ಸಾಲೋದಿಲ್ಲ, ಅವಕ್ಕೆ ನಾವು ಗಾಳಿ ಯಂತ್ರಗಳು ಕೊಟ್ಟು ಬರೀ ಸಪ್ಲಿಮೆಂಟ್ರಿ ಅಲ್ಲ, ಆರ್ಟಿಫಿಷಿಯಲ್ ಫೀಡಿಂಗ್ ಮೂಲಕ ನ್ಯೂಟ್ರಿಷಿಯಸ್ ಫೀಡ್ ಸಪ್ಲಿಮೆಂಟ್ಸ್ ಬರ್ತವೆ, ಅವನ್ನ ಕೊಟ್ಟುಬಿಟ್ಟು ನಾವು ಬೆಳೆಸಬೇಕಾಗ್ತದೆ. ಇದರಲ್ಲಿ ನಮಗೆ 1 ಕೆಜಿ ಮೀನು ಬೆಳಿಬೇಕಂದ್ರೆ ಸುಮಾರು 1.5 ಕೆಜಿ ಫೀಡ್ ಹಾಕಬೇಕಾಗ್ತದೆ. ಆ ಫೀಡ್ ಖರ್ಚು ಎಲ್ಲ ನಾವು ಗಣನೆಗೆ ತಗೊಂಡಾಗ ಸುಮಾರು 80 ರೂಪಾಯಿ ಖರ್ಚಾಗ್ತದೆ. ಅಂತ ಮೀನುಗಳನ್ನ ಸುಮಾರು ನಾವು 150 ರೂಪಾಯಿ ಕೆಜಿ ಅಂತ ಮೇಲ್ಪಟ್ಟು ನಾವು ಮಾರಾಟ ಮಾಡಿದ್ರೆ ಲಾಭ ಆಗ್ತದೆ. ಶ್ರೀಪಾದ್ ಕುಲಕರ್ಣಿ ಅವರೇ, ಈಗ ನಮ್ಮ ಮೀನುಗಾರರು, ಈ ಮೀನು ಸಾಕಾಣಿಕೆಗಾರ ಇರ್ಬೋದು ಅಥವಾ ತಾವು ಕರೆದಂತ ಟೆಂಡರ್ ಕೆರೆಗಳನ್ನ ಹಿಡಿದು ಮೀನನ್ನ ಪಾಲನೆ ಪೋಷಣೆ ಮಾಡಿ ಆದಾಯ ಮಾಡ್ಕೊಳ್ತಕ್ಕಂಥ ಜನರು ಇದ್ದಾರೆ, ಇಂಥವರಿಗೆ ಮೀನುಗಾರರಿಗೆ ತಾವು ಏನೇನು ಸೌಲಭ್ಯಗಳನ್ನ ತಮ್ಮ ಇಲಾಖೆ ವತಿಯಿಂದ ಕಲ್ಪಿಸ್ತಾ ಇದ್ದೀರಿ? ಸರ್, ಮೀನುಗಾರರಿಗೆ ಮೀನುಗಾರರ ಸಹಕಾರಿ ಸಂಘಗಳ ಮೂಲಕ ಸಂಘಟಿತ ಆಗಿದ್ದಾರೆ. ಧಾರವಾಡ ತಾಲೂಕಿನಲ್ಲಿ ಸುಮಾರು 5 ಮೀನುಗಾರರ ಸಹಕಾರಿ ಸಂಘಗಳಿದ್ದಾವೆ. ಅದೇ ರೀತಿ ಕಲಘಟಗಿ ತಾಲೂಕಲ್ಲೂ ಕೂಡ ಒಂದು 5 ಮೀನುಗಾರರ ಸಹಕಾರಿ ಸಂಘಗಳಿದ್ದಾವೆ. ಮುಖ್ಯವಾಗಿ ಮೀನುಗಾರರು ಈ 2 ತಾಲೂಕಿನಲ್ಲಿ ನಾವು ಕಾಣ್ತೀವಿ. ಹುಬ್ಬಳ್ಳಿಯಲ್ಲೂ ಕೂಡ ಮೀನುಗಾರರು ಇದ್ದಾರೆ, ಆದರೆ ಇನ್ನೂ ಯಾವುದು ಮೀನುಗಾರರ ಸಹಕಾರಿ ಸಂಘ ಅಲ್ಲಿ ನೋಂದಣಿ ಆಗಿಲ್ಲ. ನಮ್ಮ ಇಲಾಖೆಯಿಂದ ಕೆರೆಯಲ್ಲಿ ಮತ್ತು ಜಲಾಶಯದಲ್ಲಿ ಏನು ಮೀನು ಹಿಡಿತಾರೆ ಅವರಿಗೆ, ಜಲಾಶಯದಲ್ಲಿ ಮೀನು ಹಿಡಿಯೋರಿಗೆ ಲೈಸೆನ್ಸ್ ನಾವು ಕೊಡ್ತೇವೆ. ಲೈಸೆನ್ಸ್ ಪಡೆದ ಮೀನುಗಾರರಿಗೆ ಒಂದು ಸಲಕರಣೆ ಕಿಟ್ ಅಂತ ಕೊಡ್ತಾ ಇದ್ದೀವಿ. ಆ ಮೀನು ಹಿಡಿಲಿಕ್ಕೆ ಬೇಕಾಗುವಂಥ ಹರಿಗೋಲು, ಲೈಫ್ ಜಾಕೆಟ್ಟು, ಅವರು ಜೀವಕ್ಕೆ ಸುರಕ್ಷಿತವಾಗಿ ಮೀನುಗಾರಿಕೆ ಮಾಡಲಿ ಅಂತೇಳಿ ಇಂಥ ಸಲಕರಣೆಗಳನ್ನ ಕೊಡ್ತಾ ಇದ್ದೀವಿ. ಒಂದು ಸಲಕರಣೆ ಕಿಟ್ಟಿನ ಮೌಲ್ಯ 10,000 ರೂಪಾಯಿ ಆಗಿರ್ತದೆ. ಅದರಲ್ಲಿ ಬಲೆಗಳು ಬರ್ಬೋದು, ಅವರಿಗೆ ಯಾವ ಸೈಜಿನ ಬಲೆ ಬೇಕೋ ಆ ಸೈಜಿನ ಬಲೆಯನ್ನ ಪೂರೈಸ್ತೀವಿ. ಸಲಕರಣೆ ಕಿಟ್ಗಳ ಜೊತೆಗೆ ಒಂದು ಲೈಫ್ ಜಾಕೆಟ್ಟು ಮತ್ತು ಐಸ್ ಬಾಕ್ಸ್ ಕೂಡ ಒಂದು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಈಗ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು, ಅಂದರೆ SCP ಮತ್ತು TSP ಯೋಜನೆ ಇದೆ ನಮ್ಮ ಜಿಲ್ಲಾ ವಲಯ ಯೋಜನೆಯಲ್ಲಿ, 40 ಪರಿಶಿಷ್ಟ ಜಾತಿ ಮೀನುಗಾರರಿಗೆ ಇಂಥ ಕಿಟ್ ಕೊಡ್ತೇವೆ ಮತ್ತು 10 ಪರಿಶಿಷ್ಟ ಪಂಗಡದ ಮೀನುಗಾರರಿಗೆ ಈ ಕಿಟ್ ಕೊಡ್ತಾ ಇದ್ದೀವಿ. ಇದಲ್ಲದೇ ರಾಜ್ಯ ವಲಯದಲ್ಲಿ ಕೂಡ 30 ಜನರಿಗೆ ಕಿಟ್ ಕೊಡುವಂತ ನಾವು ಗುರಿ ಹಾಕೊಂಡಿದ್ದೀವಿ. ಕಿಟ್ ಅಲ್ಲದೇ ಈಗ ಯಾರು ಮೀನುಗಾರಿಕೆ ಕೆರೆ ತಗೊಂಡು ಮೀನುಗಾರಿಕೆ ಮಾಡಿದ್ದಾರೆ ಅವರಿಗೆ ಮೀನು ಮರಿಗಳನ್ನ ಅವರು ಪಡೆದುಕೊಳ್ತಾರೆ, ಇದರ ಮೇಲೆ 50% ನಾವು ಸಹಾಯಧನ ಕೊಡ್ತೀವಿ. ಮೀನು ಮರಿಗೆ ಸಹಾಯಧನ ಅಂತೀವಿ. ಅವರು ಕೆರೆ ಒಂದು ಜಲವಿಸ್ತೀರ್ಣ ಏನಿದೆ ಆ 1 ಹೆಕ್ಟೇರ್ಗೆ 2,000 ಮರಿ ಬಿತ್ತನೆ ಪ್ರಮಾಣದಲ್ಲಿ ಬಿತ್ತನೆ ಮಾಡಬೇಕು ಮತ್ತು ಆ ಟೋಟಲ್ ಮೀನು ಮರಿ ಏನು ಮೊತ್ತ ಇರ್ತದೆ ಅದರದ್ದು 50% 5,000 ರೂಪಾಯಿ ಮ್ಯಾಕ್ಸಿಮಮ್ ಸಹಾಯಧನ ಇದೆ. ಅದೇ ಮೀನುಗಾರರ ಸಹಕಾರ ಸಂಘದ ವತಿಯಿಂದ ಕೆರೆ ತಗೊಂಡು ಮಾಡಿದ್ರೆ ಅವ್ರಿಗೆ 20,000 ನಾವು ಸಹಾಯಧನ ಕೊಡಬಹುದು. ಇಂಥ ಒಂದು ಸುಮಾರು ಒಂದು ಕಳೆದ ವರ್ಷ ಸುಮಾರು 1.5 ಲಕ್ಷದಷ್ಟು ನಾವು ಸಹಾಯಧನ ಕೊಟ್ಟಿದ್ದೇವೆ, ಈ ವರ್ಷ ಕೂಡ ಅಷ್ಟು ನಾವು ಕೊಡ್ತೇವೆ. ಮತ್ತು ಕೆರೆ ಅಂಚಿನಲ್ಲಿ ಮೀನು ಮರಿ ಪಾಲನೆ ಮಾಡಲಿಕ್ಕೆ ಸಹಾಯಧನ ಕೊಡ್ತಾ ಇದ್ದೀವಿ. ಯಾರು ಕೆರೆ ಅಂಚಿನಲ್ಲಿ ಒಂದು ಸಣ್ಣ ಕೊಳ ಮಾಡಿಕೊಂಡು ಅಲ್ಲಿ ಮೀನು ಮರಿ ಪಾಲನೆ ಮಾಡಿ ಅದೇ ಮರಿಗಳನ್ನ ಕೆರೆಯಲ್ಲಿ ಬಿಡೋದ್ರಿಂದ ಹೆಚ್ಚು ಬದುಕುಳಿತವೆ ಅನ್ನೋ ದೃಷ್ಟಿಯಿಂದ ಕೊಳ ಮಾಡಲಿಕ್ಕೆ ಅವ್ರ ಖರ್ಚಿನಲ್ಲಿ ಮಾಡ್ಕೋಬೇಕು, ಮರಿ ಏನು ಪಾಲನೆ ಮಾಡ್ತಾರೆ ಆ ಚಟುವಟಿಕೆಗೆ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಅಂದ್ರೆ 1 ಹೆಕ್ಟೇರ್ ಪ್ರದೇಶಕ್ಕೆ 2,50,000 ನಾವು ಸಹಾಯಧನ ಕೊಡ್ತೀವಿ ಕೆರೆ ಅಂಚಿನಲ್ಲಿ ಮೀನು ಮರಿ ಪಾಲನೆಗೆ. ಇಂಥವೆಲ್ಲ ಯೋಜನೆಗಳಿದ್ದಾವೆ. ಇದಲ್ದೇನೆ ನಮ್ಮ ಈಗಾಗಲೇ ಸಂಕಷ್ಟ ಪರಿಹಾರ ನಿಧಿ ಅಂತ ಇದೆ. ಮೀನುಗಾರರು ಏನೋ ಮಾಡಬೇಕಾದ್ರೆ, ಮೀನುಗಾರಿಕೆ ಚಟುವಟಿಕೆ ಮಾಡಬೇಕಾದ್ರೆ ಏನಾದರೂ ಅಪಘಾತ ಆದಲ್ಲಿ, ಜೀವ ಕಳೆದುಕೊಂಡಲ್ಲಿ ಅವರಿಗೆ ಸಂಕಷ್ಟ ಪರಿಹಾರ ನಿಧಿ ವತಿಯಿಂದ 6 ಲಕ್ಷವರೆಗೆ ನಾವು ಪರಿಹಾರ ಕೊಡ್ತಾ ಇದ್ದೀವಿ. ಮತ್ತು ಏನಾದರೂ ಅಂಗವಿಕಲ್ಯ ಆದರೆ, ಇಲ್ಲ ಏನೋ ಮೀನುಗಾರಿಕೆ ಮಾಡಬೇಕಾದ್ರೆ ಏನಾದರೂ ಆಕ್ಸಿಡೆಂಟ್ ದುರ್ಘಟನೆ ಆಗಿ ಆಸ್ಪತ್ರೆ ವೆಚ್ಚ ಅದರ ಮೇಲೆ ಕೂಡ ನಾವು ಪರಿಹಾರ ಕೊಡ್ತೀವಿ. ಈಗ ತಾವು ಹೇಳ್ತಾ ಇದ್ದೀರಿ ಮೀನುಗಾರರಿಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಿ, ಬಹಳ ಸಂತೋಷ. ಮೀನು ಪಾಲುದಾರರು ಏನು ಒಂದು ನೋಂದಣಿ ಕಾರ್ಯವನ್ನು ತಾವು ತೊಗೊಂಬರ್ತಾ ಇದ್ದೀರಲ್ಲ, ಈ ನೋಂದಣಿ ಮಾಡಿಕೊಂಡವರಿಗೆ ಮಾತ್ರ ಈ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರೋ ಅಥವಾ ಎಲ್ಲ ಮೀನುಗಾರರಿಗೂ, ನದಿಯಲ್ಲಿ ಇಳಿದಂಥ ಜಲಾಶಯದಲ್ಲಿ ಇಳಿದಂಥ ಮೀನುಗಾರರಿಗೆ ಈ ಎಲ್ಲ ಸೌಲಭ್ಯಗಳು ದೊರಕ್ತಾ ಇದ್ದಾವೋ ಹೇಗೆ? ಸರ್, ಈಗ ನಮ್ಮ ಯಾರು ಕೆರೆಗಳು ತಗೊಂಡಿರ್ತಾರೋ ಅವರಿಗೆ ಈ ಸಲಕರಣೆ ಕಿಟ್ಗಳು ಉಪಯೋಗ ಆಗ್ತದೆ. ಸೊ ಯಾರು ಈ ವೃತ್ತಿ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಅವ್ರ ವೃತ್ತಿ ನೋಡಿಕೊಂಡು ಸಂಬಂಧಪಟ್ಟ ದಾಖಲೆಗಳನ್ನ ನಾವು ನೋಡಿಕೊಂಡು ನಾವು ಈ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ. ಅಂದ್ರೆ ಈ ನೋಂದಣಿ ಆಗಿರ್ಬೇಕು, ಅವರು ನೋಂದಣಿ ಆಗಿರಬೇಕು, ಮತ್ತು ಈ ಎಲ್ಲ ಯೋಜನೆಗಳಿಗೆ ಆನ್ಲೈನ್ ಅರ್ಜಿ ಹಾಕೋ ವ್ಯವಸ್ಥೆ ಇದೆ ಸೇವಾ ಸಿಂಧು ಮೂಲಕ. ಆ ಸೇವಾ ಸಿಂಧುವಲ್ಲಿ ಅವರ ಅರ್ಜಿ ಜೊತೆಗೆ ಸಂಬಂಧಪಟ್ಟ ದಾಖಲೆ ಕೂಡ, ಅವರು ಮೀನುಗಾರಿಕೆ ಮಾಡ್ತಿರುವಂತ ದಾಖಲೆ ಕೂಡ ಅವರು ಹಾಕಬೇಕು. ಇವನ್ನ ನೋಡಿಕೊಂಡು ಆಯ್ಕೆ ಸಮಿತಿ ಅವ್ರಿಗೆ ಆಯ್ಕೆ ಮಾಡ್ತಾರೆ. ಈಗ ಹವ್ಯಾಸಿ ಮೀನುಗಾರರು ಇದ್ದಾರೆ, ಕೆಲವರು ರಜೆ ಬಂತು ಹೋಗಿ ಮೀನು ಭೇಟಿ ಆಡೋಣ, ಮೀನು ಬಲಿ ಹಾಕ್ಬಿಡೋಣ, ಒಂದು ಗುಂಪಿದೆ. ಇಂಥವ್ರಿಗೆ ಸಾಮಾನ್ಯವಾಗಿ ಹವ್ಯಾಸಕ್ಕಾಗಿ ಏನು ಹೋಗ್ತಾರಲ್ಲ, ಇವರಿಗೆ ಏನಾದರೂ ಅವಘಡ ಸಂಭವಿಸಿದಲ್ಲಿ, ಅಪಘಾತ ಆದಲ್ಲಿ, ಇಂಥವರಿಗಾಗಿ ಏನಾದರೂ ತಮ್ಮ ಇಲಾಖೆಯಿಂದ ಈ ಯೋಜನೆಗಳು ಅವರಿಗೆ ದೊರಕ್ತವ ಹೇಗೆ? ಇಲ್ಲ ಸರ್, ಇಲ್ಲ. ಇವರು ಮೀನುಗಾರಿಕೆ ಸಹಕಾರಿ ಸಂಘದ ಸದಸ್ಯರು, ಅಧಿಕೃತವಾಗಿ ಏನು ಮೀನುಗಾರಿಕೆ ಮಾಡ್ತಾರೆ ಅವರಿಗೆ ಅವಘಡ ಸಂಭವಿಸಿದ್ರೆ ಮಾತ್ರ ನಾವು ಈ ಸಂಕಷ್ಟ ಪರಿಹಾರ ನಿಧಿಯಲ್ಲಿ ಪರಿಗಣಿಸ್ತಾ ಇದ್ದೀವಿ. ಇನ್ನು ಅದಾಗಿ ಕೇಂದ್ರ ಸರ್ಕಾರದ ಒಂದು ಪೋರ್ಟಲ್ದಲ್ಲಿ ಈಗ ಪ್ರಸ್ತುತ ಏನು ನೋಂದಣಿ ಮಾಡ್ಕೋತಾ ಇದ್ದೀವಿ, ಅದು ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಮತ್ತ ಸಂಪದ ಯೋಜನೆ ಅಡಿಯಲ್ಲಿ ಮಾಡ್ಕೋತಾ ಇದ್ದೀವಿ. ಆದರೂ ಕೂಡ ಈ ಏನು ನೋಂದಣಿ ಆಗ್ತದೆ, ಇದರಲ್ಲಿ ಮೀನುಗಾರರು ನಮಗೆ ಅಂಕಿಅಂಶ ಸರಿಯಾಗಿ ಸಿಗ್ತವೆ. ಈಗ ನಮ್ಮ ಹತ್ರ ಇರುವಂತಹ ಮೀನುಗಾರರ ಸಹಕಾರಿ ಸಂಘಗಳ ಸದಸ್ಯರು ಸುಮಾರು 1,000 ಇದ್ದಾರೆ. 10 ಮೀನುಗಾರರ ಸಹಕಾರ ಸಂಘದಲ್ಲಿ ಇರುವಂತಹ ಸದಸ್ಯರು ಒಟ್ಟು ಸುಮಾರು 1,000 ಇದ್ದಾರೆ. ಏನು ನೋಂದಣಿ ಪ್ರಕ್ರಿಯೆ ನಡೀತಾ ಇದೆ ಅದರಲ್ಲಿ ನಮಗೆ ಎಷ್ಟು ಮೀನುಗಾರರು ಇರೋದೆಂದು ನಿಖರವಾಗಿ ನಮಗೆ ತಿಳಿದು ಬರ್ತದೆ. ಅದಕ್ಕೆ ಎಲ್ಲ ಮೀನುಗಾರರಲ್ಲಿ ಈ ಹೊಸ NFDP ಪೋರ್ಟಲ್ ಇದೆ, ಅದರಲ್ಲಿ ನೋಂದಾಯಿಸಿಕೊಳ್ಳಲು ನಾವು ನಮ್ಮ ಇಲಾಖೆ ಮೂಲಕ ನಾವು ಎಲ್ಲರಿಗೂ ವಿನಂತಿಸಿಕೊಳ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಇದರಲ್ಲಿ ಸೌಲಭ್ಯ ಇದೆ ಸರ್, ಮೀನುಗಾರರಿಗೆ ಮತ್ಸ್ಯಾಶ್ರಯ ಮನೆ ಅಂತ ಹೇಳಿ ಇತ್ತೀಚೆಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 25 ಮನೆಗಳು ಸರ್ಕಾರ ಮಂಜೂರು ಮಾಡಿದೆ, ಅಂದ್ರೆ ಹಂಚಿಕೆ ಮಾಡಿದೆ. ಮೀನುಗಾರಿಕೆ ವೃತ್ತಿ ಮಾಡದಂತವ್ರು ಅವರು ಜಾಗ ಇತ್ತಂದ್ರೆ ಮನೆ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವರು ತಮ್ಮ ನಮ್ಮ ಕಚೇರಿಗೆ ಬಂದು ಒಂದು ಮೀನುಗಾರಿಕೆ ಮಾಡ್ತಿರುವಂತ ಚಟುವಟಿಕೆ ಮತ್ತು ಅದರ ದಾಖಲೆ ಮತ್ತು ಜಾಗದ ಒಂದು ಅದನ್ನ ಕೊಡಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತೇನೆ. ಗ್ರಾಮೀಣ ಪ್ರದೇಶದಲ್ಲಿ ಮತ್ಸ್ಯಾಶ್ರಯ ಮನೆಯ ಯೂನಿಟ್ ಕಾಸ್ಟ್ 1,20,000 ಸಾಮಾನ್ಯ ಜನರಿಗಿದೆ. ಅದೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1,75,000 ಯೂನಿಟ್ ಕಾಸ್ಟ್ ಇದೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ NREGA ಕೂಡ 90 ದಿನಗಳ ಒಂದು ಕೂಲಿ ಕೂಡ ಅವರಿಗೆ ಇದರಲ್ಲಿ ಹೆಚ್ಚುವರಿಯಾಗಿ ಅವರು ಪಡೆದುಕೊಳ್ಬಹುದು. ಪಟ್ಟಣ ಪ್ರದೇಶದಲ್ಲಿ ಕೇವಲ ಸಾಮಾನ್ಯ ಜನರಿಗೆ 1,20,000 ಅಷ್ಟೇ ಯೂನಿಟ್ ಕಾಸ್ಟ್ ಇದೆ ಮತ್ಸ್ಯಾಶ್ರಯ ಮನೆಯದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2,00,000 ಯೂನಿಟ್ ಕಾಸ್ಟ್ ಇದೆ. ಜಾಗ ಅವರ ಹೆಸರಿಗೆ ಇರಬೇಕು. ಈಗ ಹಾಗೇನೆ ತಾವು ಈ ಮೀನುಗಾರರಿಗೆ ಈ ವಾಹನ ಸೌಲಭ್ಯವೇನಾದರೂ ಕೊಡ್ತಾ ಇದ್ದೀರಾ, ಅದಕ್ಕಾಗಿ ಸಹಾಯಧನ ಏನಾದರೂ ಕೊಡ್ತಾ ಇದ್ದೀರಾ, ಹೇಗೆ? ಇದೆ ಸರ್, ಇದೆ. ಮೀನು ಮಾರಾಟ ಮಾಡೋರಿಗೆ ಈ ದ್ವಿಚಕ್ರ ವಾಹನ ಮತ್ತು ಐಸ್ ಬಾಕ್ಸ್ ಖರೀದಿಗೆ ನಾವು 30,000 ರೂಪಾಯಿ ಗರಿಷ್ಠ ಸಹಾಯಧನ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಅವರು ತ್ರಿಚಕ್ರ ವಾಹನ ಕೂಡ ಖರೀದಿ ಮಾಡಬಹುದು. ಆದರೆ ನಾವು ಹೆಚ್ಚು ತ್ರಿಚಕ್ರ ವಾಹನಕ್ಕೆ 1,20,000 ಸಹಾಯಧನ ಇದೆ, ಯೂನಿಟ್ ಕಾಸ್ಟ್ 3,00,000 ಇದೆ. ಆದರೆ ನಾವು ಹೆಚ್ಚಿನ ಒಂದು ಫಲಾನುಭವಿಗಳನ್ನೇ ಮಾಡಿಕೊಳ್ಳಿಕ್ಕೆ ನಮಗೆ 6,00,000 ಅನುದಾನ ಇದೆ. 20 ಜನರಿಗೆ ನಾವು ದ್ವಿಚಕ್ರ ವಾಹನಕ್ಕೆ ನಾವು ಯೋಜನೆಯನ್ನು ಕ್ರಿಯಾ ಯೋಜನೆಯನ್ನು ಮಾಡಿ ಇಟ್ಕೊಂಡಿದ್ದೀವಿ ಸರ್ ಈ ವರ್ಷ. ಅಂದರೆ 20 ಜನರಿಗೆ ಮೋಟರ್ ಸೈಕಲ್ ಖರೀದಿ ಮಾಡಲಿಕ್ಕೆ ನಾವು ಸಹಾಯಧನ ಕೊಡ್ತೀವಿ. ಮತ್ತು ಇನ್ನೊಂದಿದೆ, ಮತ್ಸ್ಯವಾಹಿನಿ ಅಂತ ಕರ್ನಾಟಕ ಮೀನುಗಾರಿಕೆ ಕಾರ್ಪೊರೇಷನ್ ಇದೆ. ಮತ್ಸ್ಯವಾಹಿನಿ ಅಂತ ಅವರು ಒಂದು ತ್ರಿಚಕ್ರ ಎಲೆಕ್ಟ್ರಿಕ್ ವಾಹನ ಬಾಡಿಗೆ ರೂಪದಲ್ಲಿ ಕೊಡುವಂತ ಗುತ್ತಿಗೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಾವು 3 ಜನರನ್ನ ಈ ನಮ್ಮ ಜಿಲ್ಲೆಯಿಂದ ಆಯ್ಕೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಾಮಾನ್ಯ ಜನರು 1,00,000 ಡಿಪಾಸಿಟ್ ಇಡಬೇಕು. ಅವರು ಡಿಪಾಸಿಟ್ ಇದ್ದ ತಕ್ಷಣ ಅವರು ವಾಹನವನ್ನ ಕೊಡ್ತಾರೆ. ಆ ವಾಹನದಲ್ಲಿ ಅವರು ಫ್ರೆಶ್ ಫಿಶ್ ಮಾರಾಟ ಮಾಡಬಹುದು ಮತ್ತು ಸಾಯಂಕಾಲ ಹೊತ್ತು ಫಿಶ್ ಫ್ರೈ ಇಲ್ಲ ಏನಾದರೂ ಫಿಶ್ ತಿನಿಸುಗಳು ಕೂಡ ಮಾಡುವಂತ ವ್ಯವಸ್ಥೆ ಇದೆ. ಇದು ಬ್ಯಾಟ್ರಿ ಮೇಲೆ ನಡೆಯುವಂತ ಎಲೆಕ್ಟ್ರಿಕ್ ವಾಹನ. ಚಾರ್ಜಿಂಗ್ ಎಲ್ಲ ಅವರೇ ಮಾಡ್ಕೋಬೇಕಾಗ್ತದೆ, ನಿರ್ವಹಣೆ ಎಲ್ಲ ಅಂದ್ರೆ ಸಾಮಾನ್ಯ ಸಣ್ಣ ಪುಟ್ಟ ಅವರೇ ಮಾಡ್ಕೋಬೇಕಾಗ್ತದೆ. ಮತ್ತು ತಿಂಗಳಿಗೆ 3,000 ರೂಪಾಯಿ ಇದಕ್ಕೆ ಬಾಡಿಗೆ ಕಟ್ಟಬೇಕು. ಡಿಪಾಸಿಟ್ ಅಲ್ಲದೇನೆ ತಿಂಗಳಿಗೆ 3,000 ರೂಪಾಯಿ ಬಾಡಿಗೆ ಕಟ್ಟಿ ಅವರನ್ನ ನಿರ್ವಹಣೆ ಮಾಡ್ಕೋಬೇಕು. ಇದೊಂದು ಯೋಜನೆ ಇದೆ ಸರ್. ಎಲೆಕ್ಟ್ರಿಕ್ ವಾಹನ ಹಿಂದ್ಗಡೆ ಮೀನು ಸ್ಟೋರ್ ಮಾಡ್ಲಿಕ್ಕೆ ಒಂದು ಫ್ರಿಜ್ ಇರ್ತದೆ, ಪ್ಲಸ್ ಒಂದು ಮೀನು ಕಟ್ ಮಾಡಿ ಮೀನು ಸ್ವಚ್ಛಗೊಳಿಸಿ ಮಾರಾಟ ಮಾಡ್ಲಿಕ್ಕೆ ಮತ್ತು ಆಕರ್ಷವಾಗಿ ಡಿಸ್ಪ್ಲೇ ಮಾಡ್ಲಿಕ್ಕೆ ಕೂಡ ಇದರಲ್ಲಿ ಕೌಂಟರ್ಗಳು ಇದಾವೆ. ಮತ್ತು ನೀರಿನ ವ್ಯವಸ್ಥೆ ಕೂಡ ಇದೆ. ಮತ್ತು ಫ್ರೈ ಮಾಡ್ಲಿಕ್ಕೆ ಕೂಡ ಒಂದು ಮತ್ಸ್ಯ ಖಾದ್ಯಗಳನ್ನು ತಯಾರು ಮಾಡಬಹುದು ಅದರಲ್ಲಿ. ಆಹಾರಗಳನ್ನು ಸಹ ಇದರಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಇದೆ. ತಾಜಾ ಮೀನು ಮಾರಾಟ ಮಾಡಬಹುದು, ಮೀನಿನ ಪದಾರ್ಥಗಳು ಕೂಡ ಸಿದ್ಧ ಮಾಡಿ ಮಾರಾಟ ಮಾಡಬಹುದು. ತುಂಬಾ ಸಂತೋಷ ಸರ್. ಈಗ ಶ್ರೀಪಾದ್ ಕುಲಕರ್ಣಿ ಅವರೇ, ತಮ್ಮ ಇಲಾಖೆ ವತಿಯಿಂದ ಈಗ ಊರಲ್ಲಿ ಕೆರೆಗಳು ಇರ್ತವೆ, ಈ ಕೆರೆಗಳ ಟೆಂಡರ್ ಅನ್ನು ಕರಿತಿರ್ತಾವು. ಮೀನು ಹಿಡುವಳಿಗಾರರು ಏನಿರ್ತಾರೆ, ಮೀನು ಸಾಕಾಣಿಕೆದಾರರು ಏನಿರ್ತಾರೆ, ಅಂತ ಕೆರೆಗಳನ್ನ ತಮ್ಮ ಟೆಂಡರ್ ಮೂಲಕ ಅವರು ಕೆರೆಗಳನ್ನ ಖರೀದಿ ಮಾಡ್ತಾರೆ. ಇವರಿಗೆ ಯಾವ ರೀತಿ ಟೆಂಡರ್ ಅನ್ನ ಕರಿತೀರಿ? ಕೆರೆಗಳ ಒಂದು ಟೆಂಡರ್ ಅನ್ನ ಹಿಡಿಯುವ ರೈತರಿಗೆ ಯಾವೆಲ್ಲ ಕ್ರಮಗಳನ್ನ ತಗೋಬೇಕು, ಯಾವ ರೀತಿ ತಾವು ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತೀರಿ? ಈಗ ಟೆಂಡರ್ ಪ್ರಕ್ರಿಯೆ ಶುರು ಆಗಿದೆ. ಜಿಲ್ಲೆಯಲ್ಲಿ 128 ಕೆರೆಗಳಲ್ಲಿ 76 ಕೆರೆಗಳು ಈಗಾಗಲೇ ನಾವು ಚಾಲ್ತಿಯಲ್ಲಿದ್ದಾವೆ, ಅಂದರೆ 74 ಚಾಲ್ತಿಯಲ್ಲಿದ್ದಾವೆ, 2 ನಾವು ನೇರ ಗುತ್ತಿಗೆ ಮೂಲಕ ಕೊಟ್ಟಿದ್ದೀವಿ, ಉಳಿದಿದ್ದು ಒಂದು 52 ಕೆರೆಗಳು ನಾವು ಈ ವರ್ಷ ಈ ಟೆಂಡರ್ ಮೂಲಕ ನಾವು ವಿಲೇವಾರಿ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಜುಲೈ ತಿಂಗಳಲ್ಲಿ ನಾವು ಈ ಟೆಂಡರ್ ಪ್ರಕಟಣೆ ಹೊರಡಿಸ್ತೀವಿ, ಆನ್ಲೈನ್ ಮೂಲಕ ಆಗ್ತದೆ. ಯಾರು ಕೆರೆಯ ಟೆಂಡರ್ ಪಡೆಯಲಿಕ್ಕೆ ಇಚ್ಛಿಸಿದಾರೋ ಅವರು ತಮ್ಮ ಹೆಸರಲ್ಲಿ ಒಂದು DSC ಕೀ ಮಾಡ್ಕೋಬೇಕಾಗ್ತದೆ, ಮತ್ತು ಈ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಇದೆ, KPPP, ಆ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಬೇಕಾಗ್ತದೆ. ಅಂಥವ್ರು ನಾವು ಕೆರೆಗಳನ್ನ ಪಟ್ಟಿ ಮಾಡಿ ಪ್ರಕಟಣೆ ಹೊರಡಿಸಿ ಅದನ್ನ KPPP ಪೋರ್ಟಲಲ್ಲೂ ನೋಡಬಹುದು, ಇಲ್ಲ ಪೇಪರ್ಲ್ಲೂ ಕೂಡ ನಾವು ಅದರ ಅಡ್ವರ್ಟೈಸ್ಮೆಂಟ್ ನಾವು ಮಾಡ್ತೀವಿ. ಆಸಕ್ತರು ಆ ಕೆರೆ ಪಟ್ಟಿ ನೋಡಿಕೊಂಡು ಆ ಸಂಖ್ಯೆಯ ಒಂದು ಪಬ್ಲಿಕೇಶನ್ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ಬಿಡ್ ಮಾಡಬೇಕಾಗ್ತದೆ. ಕನಿಷ್ಠ ನಾವು ಬಿಡ್ ಅಮೌಂಟ್ ಇಟ್ಟಿರ್ತೀವಿ, ಸರ್ಕಾರಿ ಸವಾಲು. ಕಳೆದ ವರ್ಷದ ಏನು ಬಿಡ್ ಅಮೌಂಟ್ ಇದೆ ಅದರ 50% ನಾವು ಕನಿಷ್ಠ ಬಿಡ್ ಅಮೌಂಟ್ ಅಂತ ಹಾಕಿರ್ತೀವಿ, ಅದರ ಮೇಲ್ಪಟ್ಟೆ ಅವರು ಬಿಡ್ ಮಾಡಬೇಕಾಗ್ತದೆ. ಆ ಕನಿಷ್ಠ ಬಿಡ್ ಏನಿದೆ ಅದನ್ನ ಮತ್ತು ಭದ್ರತಾ ಠೇವಣಿಯನ್ನ ಅವರು ಪೋರ್ಟಲ್ದಲ್ಲಿ ಹಾಕಬೇಕಾಗ್ತದೆ. ಅದರ ಮೇಲಿನ ಅವ್ರು ಏನು ಬಿಡ್ ಮಾಡ್ತಾರೋ ಅದನ್ನ ಬಿಡ್ ಅಷ್ಟೇ ಅವರು ಸೂಚಿಸಬೇಕು. ಅವರು ಹೈಯೆಸ್ಟ್ ಬಿಡ್ಡರ್ ಯಾರಿರ್ತಾರೆ ಅವರಿಗೆ ನಾವು ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡಿದ್ಮೇಲೆ 24 ತಾಸು ಅವರಿಗೆ ಟೈಮ್ ಕೊಡ್ತೀವಿ. ಅದನ್ನ ಅವರು ಅಮೌಂಟನ್ನ ಆ ಹೈಯೆಸ್ಟ್ ಬಿಡ್ ಏನಿದೆ ಮೊತ್ತವನ್ನು ಅವರು ನಮಗೆ ಪಾವತಿಸಿದ್ದಲ್ಲಿ ಅವರಿಗೆ ಆ ಕೆರೆಯ ಹಕ್ಕನ್ನು ನಾವು 5 ವರ್ಷಗಳಿಗೆ ನಾವು ಹಕ್ಕನ್ನು ಕೊಡ್ತೀವಿ. ಇದೇನು ಬಿಡ್ ಅಮೌಂಟ್ ಇರ್ತದೆ ಅದು 1 ವರ್ಷದ ಅಮೌಂಟ್, 1 ವರ್ಷದ ಮೊತ್ತ. ಮುಂದಿನ ವರ್ಷ ಅವರು ಅದಕ್ಕೆ 5% ಸೇರಿಸಿ ನಮಗೆ ಪಾವತಿಸಿ ಅವನ್ನ ಕೆರೆ ಹಕ್ಕನ್ನು ನವೀಕರಿಸಿಕೊಂಡು ಹೋಗ್ಬೇಕು. ಸರಿ, ಈಗ ತಾವು ಕೆರೆ ಹಕ್ಕನ್ನೇನೋ ಬಿಟ್ಕೊಡ್ತೀರಿ ಅವ್ರಿಗೆ, ಟೆಂಡರ್ ಮೂಲಕ ಈ ಮೀನು ಸಾಕಾಣಿಕೆ ಅನುಕೂಲ ಮಾಡಿಕೊಡ್ತೀರಿ, ಯಾವ ತರ ತಾವು ಸಂರಕ್ಷಣೆ ಮಾಡಿ ಅವರಿಗೆ ಒದಗಿಸ್ತೀರಿ? ಈ ಕೆರೆಯ ಒಂದು ಮೀನುಗಾರಿಕೆ ಹಕ್ಕನ್ನು ಮಾತ್ರ ನಾವು ಗುತ್ತಿಗೆ ಈ ಟೆಂಡರ್ ಮೂಲಕ ಕೊಡ್ತಾ ಇದ್ದೀವಿ. ಯಾರು ಗುತ್ತಿಗೆಯನ್ನ ಪಡೆದುಕೊಳ್ತಾರೋ ಅವರು ಅದರಲ್ಲಿ ಕೆರೆಯಲ್ಲಿ ನಿಗದಿತ ಪ್ರಮಾಣದ ಬಲಿತ ಗಾತ್ರದ ಮೀನು ಮರಿಗಳನ್ನ ಬಿತ್ತನೆ ಮಾಡಬೇಕು ಮತ್ತು 1 ವರ್ಷ ಕಾಯಬೇಕಾಗ್ತದೆ. ಈಗಾಗಲೇ ಕಳೆದ ಮೊದಲಿನ ಬಿತ್ತನೆ ಮಾಡಿದ ಮೀನುಗಳು ಇತ್ತಂದ್ರೆ ಅವ್ರು ಹಿಡುವಳಿ ಕೂಡ ಮಾಡ್ಕೋಬಹುದು, ಮತ್ತೆ ಅವ್ರು ಹಿಡುವಳಿ ಮಾಡೋ ಜವಾಬ್ದಾರಿ ಅವ್ರದ್ದು. ಕೆರೆಯ ಒಂದು ಸಂರಕ್ಷಣೆ, ಕೆರೆಗೆ ಯಾವುದೇ ತರ ಧಕ್ಕೆ ಮಾಡಬಾರ್ದು ಅವರು. ಈಗ ಕೆಲವೊಂದ್ಸತಿ ಕೋಡಿ ಬಿದ್ದು ನೀರು ಹೋಗ್ತಾ ಇರ್ತದೆ, ಅಲ್ಲಿಂದ ಮೀನು ಮರಿ ಹೊರಗಡೆ ಹೋಗೋ ಅಂತ ಚಾನ್ಸ್ ಕೂಡ ಇದೆ. ಆದ್ರೆ ಅವರು ತಮ್ಮ ಒಂದು ಏನಾದರೂ ಬಲೆಗಳನ್ನ ಕೋಡಿಗೆ ಯಾವುದು ಧಕ್ಕೆ ಆಗಲಾರದಂತೆ ಅವರು ಅಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ, ಮತ್ತು ಏನಾದರೂ ಕೋಡಿಯಿಂದ ಹೊರಗೆ ಏನು ಬೀಳ್ತದೆ ಅಲ್ಲಿ ಕೂಡ ಅವರು ಅದನ್ನ ಮೀನು ಏನಾದರೂ ಬಲೆಗಳು ಎಲ್ಲ ಹಾಕೊಂಡು ಏನಾದರೂ ತಪ್ಪಿಸ್ಕೊಂಡು ಹೋಯ್ತಂದ್ರೆ ಮೀನುಗಳನ್ನ ಮರಿಗಳನ್ನ ಅವರು ಹಿಡ್ಕೊಂಡು ಮತ್ತೆ ಕೆರೆಗೆ ಹಾಕ್ಬಹುದು ಬೇಕಂದ್ರೆ. ಆದ್ರೆ ನಮ್ಮ ಇಲಾಖೆಯಿಂದ ಇದಕ್ಕೆ ಯಾವುದೇ ತರ ನಾವು ಸಹಾಯ ಸೌಕರ್ಯ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವರೇ ನೋಡ್ಕೋಬೇಕು ಯಾರು ಕೆರೆ ಟೆಂಡರ್ ತಗೊಂಡಿರ್ತಾರೆ. ವಾಚ್ ಅಂಡ್ ವಾರ್ಡ್ ಅಂದ್ರೆ ಅದರ ಒಂದು ಕಳ್ಳತನ ಆಗ್ಲಾರ್ದಂತೆ ನೋಡ್ಕೊಳ್ಳೋದು ಮತ್ತು ಕೆರೆಗೆ ಯಾವುದೇ ಧಕ್ಕೆ ಆಗ್ಲಾರ್ದ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ. ಈಗ ಕೆರೆಗೆ ಮೀನನ್ನ ಮರಿಗಳನ್ನ ಪೂರೈಸೋದ್ ನೀವೇನಾ ಅಥವಾ ಮೀನು ಕೃಷಿಕರೇ ಇದನ್ನ ಮೀನು ಸಾಕಾಣಿಕೆ ಮಾಡ್ಬೇಕಾ ಹೇಗೆ? ಈಗ ಮೀನು ಕೃಷಿಕರೇ ಕೆರೆಗೆ ಬೇಕಾದಷ್ಟು ಮೀನು ಮರಿಗಳನ್ನ ತಂದು ಬಿತ್ತನೆ ಮಾಡ್ಕೋಬೇಕಾಗ್ತದೆ. ನಮಗೆ ಒಂದು ಅವರು ಬಿತ್ತನೆ ಮಾಡ್ಬೇಕಾದ್ರೆ ಇಂತ ಇಷ್ಟು ಪ್ರಮಾಣದಲ್ಲಿ ಮೀನು ಬಿತ್ತನೆ ಮಾಡ್ತಾ ಇದ್ದೀನಿ ಅಂತ ಅವ್ರು ನಮಗೆ ಒಂದು ನೋಟಿಸ್ ಕೊಡಬೇಕು, ಅಂದ್ರೆ ಸೂಚನೆ ಕೊಡಬೇಕು. ನಮ್ಮ ಸಿಬ್ಬಂದಿಗಳು ಬಿತ್ತನೆ ಮಾಡ್ಬೇಕಾದ್ರೆ ಹೋಗಿ ಅದನ್ನ ನೋಡ್ಕೊಂಡು ರೆಕಾರ್ಡ್ ಮಾಡ್ಕೋತಾರೆ. ಶೌಕತ್ ಅಲಿ ಅವರೇ, ತಮ್ಮ ಹೊಲದಲ್ಲಿ ತಾವು ಕೃಷಿ ಹೊಂಡವನ್ನು ಮಾಡ್ಕೊಂಡು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ, ಸರ್ಕಾರದಿಂದ ಯಾವ ರೀತಿಯ ಪ್ರಯೋಜನಗಳು ಇರಬೇಕಂತ ಬಯಸ್ತೀರಿ? ಒಳ್ಳೆ ಒಂದು ಪ್ರಶ್ನೆ ಸರ್. ಬಟ್ ಸರ್, ಇಲ್ಲಿವರೆಗೂ ಸಾಕಷ್ಟು ಸರ್ಕಾರದ ಅಧಿನಿಯಮದ ಪ್ರಕಾರ ಜಿಲ್ಲೆಯಲ್ಲಿರುವ ಕೆರೆಗಳನ್ನ ಗುತ್ತಿಗೆ ಮುಖಾಂತರ ಕೊಡುವ ಒಂದು ಪ್ರಕ್ರಿಯೆ ಬಗ್ಗೆ ತಿಳಿಸಿದ್ರು, ಸ್ವಾಗತಾರ. ಆದ್ರೆ ಅದರಲ್ಲಿ ಯಾರ್ಯಾರು ಭಾಗಿಯಾಗಬೇಕು ಅನ್ನೋದು ನಮಗೂ ಸ್ವಲ್ಪ ಗೊತ್ತಾಗಲಿಲ್ಲ. ಯಾಕೆಂದರೆ ಇಲ್ಲಿ FAO ಇದ್ದವು ಅಂತ ಕೇಳ್ಪಟ್ಟಿದ್ದೀನಿ, ಆದ ಸಹಕಾರಿ ಸಂಘಗಳು ಸೊಸೈಟಿಗಳಂತ ಇದ್ದವು, ಅಲ್ಲಿ ಸದಸ್ಯರ ಬಲ ಜಾಸ್ತಿ ಇರ್ತದೆ. ನನ್ನಂತ ಒಬ್ಬ ವ್ಯಕ್ತಿ ಏನಾದರೂ ಆ ಟೆಂಡರ್ ಒಳಗೆ ಭಾಗಿ ಆಗ್ಬೋದೋ ಹೆಂಗೋ ಅದನ್ನು ಸ್ವಲ್ಪ. ಈಗ ಶೌಕತ್ ಅಲಿಯವರ ಪ್ರಶ್ನೆ ಏನಂದ್ರೆ, ಈ ಟೆಂಡರ್ ಅಲ್ಲಿ ಮೀನು ಸಾಕಣೆದಾರರು ಮಾತ್ರ ಭಾಗವಹಿಸಬಹುದು ಅಥವಾ ಬೇರೆ ಇತರೆ ಸಾಮಾನ್ಯ ಜನರು ಭಾಗವಹಿಸಬಹುದಾ? ಇಲ್ಲ, ಈ ಟೆಂಡರ್ ಮಾಡಿದ ಉದ್ದೇಶನೇ ಎಲ್ಲರೂ ಇದರಲ್ಲಿ ಭಾಗವಹಿಸಬಹುದು ಅಂತಾನೆ. ಇದರಲ್ಲಿ ಏನು ರಿಸರ್ವೇಶನ್ ಇಲ್ಲ, ಕೇವಲ ಕೆಲವೊಂದು ಕೆರೆಗಳನ್ನ SC/ST ನಾವು ರಿಸರ್ವ್ ಇಟ್ಟಿರ್ತೀವಿ ಇದರ ಪ್ರಕಾರ. ಅದ್ ಬಿಟ್ರೆ ಯಾರು ಬೇಕಾದ್ರೂ ಈ ಟೆಂಡರ್ ಅಲ್ಲಿ ಭಾಗವಹಿಸಿ ಮೀನುಗಾರಿಕೆ ಹಕ್ಕನ್ನು ಪಡ್ಕೊಳ್ಬಹುದು. ಈಗ ಸಾಮಾನ್ಯ ಜನರಿಗೆ ಕೆರೆಗಳ ದರ ಬೇರೆ ಅಥವಾ SC/ST ಜನರಿಗೆ ದರ ಬೇರೆ ಇದೆ? ಇಲ್ಲ, ಟೆಂಡರ್ ಅಲ್ಲಿ ಎಲ್ಲರಿಗೂ ದರ ಒಂದೇ ಇದೆ. ಕೆಲವೊಂದು ಕೆರೆಗಳು ಅಂದ್ರೆ ಟೋಟಲ್ ನಮ್ಗೆ ಕೆರೆ ಎಷ್ಟು ಕೆರೆಗಳು ಇದಾವೆ ಅದರ ಒಂದು ಜಲವಿಸ್ತೀರ್ಣ ಗಣನೆಗೆ ತೆಗೆದುಕೊಂಡು ಅದಕ್ಕೆ SC/ST ನಿಗದಿತ ಪ್ರಮಾಣದಲ್ಲಿ ನಾವು ರಿಸರ್ವೇಶನ್ ಅನ್ನ ಒದಗಿಸ್ತಾ ಇದೀವಿ. ಸುಮಾರು 52 ಕೆರೆಗಳಲ್ಲಿ ಒಂದು 4-5 ಕೆರೆಗಳು SC ಮತ್ತು ಒಂದೆರಡು ಕೆರೆಗಳು ST ರಿಸರ್ವೇಶನ್ ಮಾಡ್ತೀವಿ. ರಿಸರ್ವ್ ಕೆರೆಗಳಲ್ಲಿ ಆ ಸಮುದಾಯದ ವ್ಯಕ್ತಿಗಳಷ್ಟೇ ಭಾಗವಹಿಸಬಹುದು. ಉಳಿದ ಕೆರೆಗಳಲ್ಲಿ ಯಾರು ಬೇಕಾದ್ದು ಕೂಡ ಜನರಲ್ ಅವರು ಮತ್ತು SC/ST ಅವರು ಕೂಡ ಬೇರೆ ಕೆರೆ ಎಲ್ಲ ಕೆರೆಗಳಲ್ಲಿ ಭಾಗವಹಿಸಿ ಗುತ್ತಿಗೆ ತಗೊಳ್ಳು. ಶೌಕತಲ್ಲಿ ಅವರು, ಈಗ ಒಬ್ಬ ತಾವು ಮೀನು ಸಾಕಣೆದಾರರಾಗಿ ಇನ್ನು ಏನಾದರೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಏನಾದರೂ ಕೇಳಬೇಕಂತ ಅನ್ಸುತ್ತೆ ತಮಗೆ? ಒಳ್ಳೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನನಗೂ ಕೂಡ ಈಗ ಸಂಘಟನಾತ್ಮಕವಾಗಿ ಹೋರಾಟ ಮಾಡೋದಂದ್ರೆ ಇವತ್ತಿನ ವ್ಯವಸ್ಥೆಗಳು ಬಹಳ ಕಠಿಣತೆ ಇರ್ತದೆ. ಅಲ್ಲಿ ಎಲ್ಲರೂ ಕೂಡ ಸಮಾನ ಮನಸ್ಕರು ಇರಂಗಿಲ್ಲ. ಅದಕ್ಕೆ ನಾವು ವೈಯಕ್ತಿಕವಾಗಿ ಧಾರವಾಡದಂತ ಕೆಲಗೇರಿ ಆಗಿರ್ಬೋದು, ಹುಬ್ಬಳ್ಳಿ ಅಂತ ಉಣಕಲ್ ಕೆರೆ ಆಗಿರ್ಬೋದು, ಅದರೊಳಗೂ ಕೂಡ ಏನಾದ್ರ ಸಾಹಸ ಮಾಡಬೇಕು ಅನ್ನೋ ಒಂದು ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಮೂಲಕ ಅಂತ ಕೆರೆಗಳು ಗುತ್ತಿಗೆ ಒಂದು ಕರೆದಾಗ ನಾ ಅದ್ರೊಳಗ ಭಾಗಿ ಆಗ್ಬೇಕಂತೇಳಿ ನನ್ನ ಅಪೇಕ್ಷೆ ಇದೆ. ಇದಕ್ಕೆ ಕೆಲವೊಂದು ವಿಶೇಷವಾಗಿ ಹೇಳ್ಬೇಕಂದ್ರ, ಸೊಸೈಟಿ ಮಾಡುವಂತ ಒಂದು ಸಂದರ್ಭದೊಳಗ ಆ ಸೊಸೈಟಿ ಕೆರೆಗಳಂತಿರ್ತಾವು, ಅಂತಾರ ನನಗ ಕಾನೂನು ತೊಡಕ ಆಗ್ಬೋದನ ಹೆಂಗಂತೇಳಿ ಇಲ್ಲಿ ಮಾನ್ಯ ನಿರ್ದೇಶಕರನ್ನ ಇಲ್ಲಿ ಕೇಳ್ತಾ ಇದ್ದೇನೆ. ಇಲ್ಲ, ಕೆಲವೊಂದು ಕೆರೆಗಳು ಮೀನುಗಾರಿಕೆ ಸಹಕಾರಿ ಸಂಘಗಳಿಗೆ ನಾವು ನೇರ ಗುತ್ತಿಗೆ ಮೇಲೆ ಕೊಟ್ಟಿದ್ದೇವೆ. ಈಗ ತಾವು ಹೇಳದಂಗೆ ಉಣಕಲ್ ಕೆರೆ ಒಂದು ಮೀನುಗಾರಿಕೆ ಸಹಕಾರಿ ಸಂಘಕ್ಕೆ ಕೊಟ್ಟಿದ್ದೇವೆ. ಅದು ನಮ್ಮಲ್ಲಿ ಮೀನುಗಾರಿಕೆ ನೀತಿಯಲ್ಲೇ ಇದೆ. ಮೊದಲ ಆದ್ಯತೆ ಮೀನುಗಾರರ ಸಹಕಾರಿ ಸಂಘಕ್ಕೆ ಕೊಟ್ಟು ಒಂದು ಸಹಕಾರಿ ಸಂಘಕ್ಕೆ 3 ಕೆರೆಗಳನ್ನ ನೇರ ಗುತ್ತಿಗೆ ಮೂಲಕ ಕೊಡಬಹುದು. ಕಡಿಮೆ ದರ ಕೂಡ ನಿಗದಿಪಡಿಸಿದ್ದಾರೆ ಅದಕ್ಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸರ್ಕಾರ ಒಂದು ಸಂಘಕ್ಕೆ ಕೇವಲ 3 ಕೆರೆಗಳು ಕೊಡ್ತಾ ಇದೀವಿ. ಆ 3 ಕೆರೆಗಳನ್ನ ಅವ್ರು ತಗೊಂಡ ಮೇಲೆ ಹೆಚ್ಚಿನ ಇನ್ನು ಬೇರೆ ಅವ್ರು ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಮತ್ತು ಈ ಏತ ನೀರಾವರಿ ಕೆರೆ ಅಂತ ಬಂದಿದಾವೆ ಈಗ, ಅವಕ್ಕೆ ಸರ್ಕಾರ ಹೊಳೆಯಿಂದ ಇಲ್ಲ ಹಳ್ಳದಿಂದ ನೀರು ತುಂಬಿಸಿ ಅವಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ನೀರು ಅದರಲ್ಲಿ ಲಭ್ಯವಿದ್ದೇ ಇರ್ತದೆ. ಆ ಕೆರೆಗಳ ದರ ಮಿನಿಮಮ್ ಏನು ಟೆಂಡರ್ ಅಮೌಂಟ್ ಇದೆ, ಬೇರೆ ಕೆರೆಗಳಿಗೆ 1 ಹೆಕ್ಟೇರ್ಗೆ 300 ರೂಪಾಯಿ ಇದ್ರೆ, ಈ ಏತ ನೀರಾವರಿ ಕೆರೆಗಳಿಗೆ 1,500 ಮಾಡಿ ಕೇವಲ ಈ ಟೆಂಡರ್ ಮೂಲಕ ನಾವು ವಿಲೇವಾರಿ ಮಾಡಿ ಅಂತ ಸರ್ಕಾರ ಒಂದು ನಿರ್ದೇಶನ ಕೊಟ್ಟಿದೆ. ಅಂತ ನಮ್ಮ ಜಿಲ್ಲೆಯಲ್ಲಿ 3 ಕೆರೆಗಳಿದ್ದಾವೆ: ಚಬ್ಬಿ ಹಿರೆಕೆರೆ, ಚಬ್ಬಿ ಹಳ್ಳಿಕಟ್ಟಿ ಕೆರೆ ಮತ್ತು ಕಲಗಟಗಿ ತಾಲೂಕು ಹಿರೇಹೊನ್ನಿಹಳ್ಳಿ ಕೆರೆ. ಈ ಕೆರೆಗಳನ್ನ ನಾವು ಈ ವರ್ಷದಲ್ಲಿ, ಚಬ್ಬಿ ಈಗಾಗಲೇ ವಿಲೇವಾರಿ ಆಗಿದ್ದು ಇದೆ, ರಿನ್ಯೂ ಆಗಿದೆ. ಬೇರೆ 2 ಕೆರೆಗಳನ್ನ ಅಂದ್ರೆ ಹಿರೇಹೊನ್ನಿಹಳ್ಳಿ ಕೆರೆ ಮತ್ತು ಹಳ್ಳಿಕಟ್ಟಿ ಕೆರೆ ನಾವು ಈ ಟೆಂಡರ್ ಮೂಲಕ ಈ ಹೊಸ ದರದಲ್ಲಿ ನಾವು ನಿಗದಿಪಡಿಸಿ ಸಾರ್ವಜನಿಕರೇ ಎಲ್ಲರೂ ಯಾರು ಬೇಕಾದ್ರೂ ಭಾಗವಹಿಸಿ ಅದನ್ನ ಒಂದು ಹಕ್ಕನ್ನು ಪಡೆದುಕೊಳ್ಬಹುದು. ಕುಲಕರ್ಣಿ ಅವರೇ, ಈಗ ಮೀನುಗಾರಿಕೆ ವಲಯದಲ್ಲಿ ಎಲ್ಲಾ ಪಾಲುದಾರರು ಇರ್ತಾರೆ, ಮೀನು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಕ್ಕಂಥವ್ರು, ಪ್ರತಿ ಬಲೆಗಾರರು ಎಲ್ಲರೂ. ಇದರಲ್ಲಿ ಈ ತಮ್ಮ ಇಲಾಖೆ ವತಿಯಿಂದ ನೋಂದಣಿಯ ಅವಶ್ಯಕತೆ ಇದೆನಾ, ಹೇಗೆ ಇದ್ರೆ ಯಾವ ರೀತಿ ನೋಂದಣಿಯನ್ನ ಮಾಡ್ಕೊಳ್ಬೇಕು, ಇದರ ಕುರಿತು ನಮ್ಮ ಕೇಳುಗರಿಗೆ. ನಮ್ಮ ಕೇಂದ್ರ ಪುರಸ್ಕೃತ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಏನಿದೆ ಅದು 5 ವರ್ಷ ಮುಗಿತಾ ಬಂತು. ಒಂದು ಹೊಸದಾಗಿ ಪ್ರಧಾನ ಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಯೋಜನೆ ಸಹ ಯೋಜನೆ ಅಂತ ತೆಗೆದಿದ್ದಾರೆ. ಮುಖ್ಯವಾಗಿ NFDP ಅಂತ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ನ್ಯಾಷನಲ್ ಫಿಶರೀಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ. ಮೀನುಗಾರಿಕೆಯಲ್ಲಿ ಇರುವಂತ ಎಲ್ಲ ಪಾಲುದಾರರು ಇದರಲ್ಲಿ ನೋಂದಾಯಿಸಿಕೊಳ್ಬೇಕಂತೇಳಿ ಒಂದು ಅಭಿಯಾನ ರೂಪದಲ್ಲಿ ಇಡೀ ದೇಶದಲ್ಲಿ ಜರುಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲೂ ಕೂಡ ಮೀನುಗಾರರು, ಮೀನು ಕೃಷಿಕರು, ಮೀನು ಮಾರಾಟಗಾರರು, ಮೀನು ಸಾಗಾಟಗಾರರು, ಎಲ್ಲ ಮೀನುಗಾರಿಕೆಗೆ ಸಂಬಂಧಿಸಿದ ಚಟುವಟಿಕೆ ಮಾಡುವಂತವರು ಈ ಪೋರ್ಟಲ್ದಲ್ಲಿ ನೋಂದಾಯಿಸಿಕೊಳ್ತಾ ಇದ್ದಾರೆ. ಈಗಾಗಲೇ 1,300 ಹೆಚ್ಚು ಜನರು ಇದರಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಇದು ತಾಲೂಕು ಹಂತದಲ್ಲಿ ಯಾರು ನೋಂದಾಯಿಸಿಕೊಂಡಿರ್ತಾರೆ ಅವ್ರನ್ನ ನಾವು ಪರಿಶೀಲನೆ ಮಾಡಿ, ಅವರು ಮೀನುಗಾರಿಕೆ ಮಾಡ್ತಾ ಇದ್ದ ನಾವು ಪರಿಶೀಲಿಸಿ ಕಂಡು ಬಂದಲ್ಲಿ ಅವರು ಜಿಲ್ಲಾ ಮಟ್ಟಕ್ಕೆ ಅದು ಲಾಗಿನ್ ಅಲ್ಲಿ ಬರ್ತದೆ. ಆ ಜಿಲ್ಲಾ ಮಟ್ಟದಲ್ಲಿ ಕೂಡ ಇದನ್ನ ಪರಿಶೀಲಿಸಿ ಅವರು ಮೀನುಗಾರಿಕೆ ಮಾಡ್ತಿದ್ರೆ ಅದನ್ನ ರಾಜ್ಯ ಮಟ್ಟಕ್ಕೆ, ನಮ್ಮ ನಿರ್ದೇಶನ ಮಟ್ಟಕ್ಕೆ ನಾವು ಶಿಫಾರಸು ಮಾಡಿ ನೋಂದಣಿ ಮಾಡಿಸ್ತಾ ಇದೀವಿ. ಈಗಾಗಲೇ 130 ಹೆಚ್ಚು ನೋಂದಣಿ ಆಗಿದ್ದಾವೆ. ಆದ್ರೆ ಹೆಚ್ಚಾನ ಹೆಚ್ಚು ಇದರಲ್ಲಿ ನಾವು ನೋಂದಣಿ ನಾವು ನೋಡಿದಾಗ ಮೀನುಗಾರಿಕೆ ಅಲ್ಲದ ಅವರು ಕೂಡ ಇದರಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಅವ್ರನ್ನ ನಾವು ಸಂಪರ್ಕ ಮಾಡಿ ಅವ್ರು ಮೀನುಗಾರಿಕೆ ಇಲ್ಲ ಅಂತ ತಿಳಿದು ಮತ್ತೆ ಅವನ ನೋಂದಣಿಯಿಂದ ನಾವು ರದ್ದು ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಅದಕ್ಕೆ ನಾವು ಯಾರು ಮೀನುಗಾರಿಕೆ ಮಾಡ್ತಾ ಇದ್ರೆ ಕೇವಲ ಅವರಷ್ಟೇ ಇದರಲ್ಲಿ ಸರಿಯಾದ ಒಂದು ಆಯ್ಕೆ ಮಾಡಿ ಅದು ಒಂದು ಆನ್ಲೈನ್ ಮೂಲಕ ಫ್ಲೋ ಥ್ರೂ ಅಲ್ಲಿ ನೋಂದಣಿ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡ್ತಾ ಹೋಗ್ಬೇಕಾಗ್ತದೆ. ಇದ್ರ ಬಗ್ಗೆ CSC ಸೆಂಟರ್ಗಳಿದಾವೆ. ಉದಾಹರಣೆಗೆ ಈ ಧರ್ಮಸ್ಥಳ ಸಂಸ್ಥೆ ಅವರು ನೋಂದಣಿ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನು ಈ ಅರ್ಜಿ ಹಾಕ್ಲಿಕ್ಕೆ ಕೇಂದ್ರಗಳು ಇದಾವೆ, ಕರ್ನಾಟಕ ಒನ್ ಸೆಂಟರ್ಗಳು, ಅದರಲ್ಲಿ ಕೂಡ ನೋಂದಣಿ ಮಾಡ್ಕೊಳ್ಬಹುದು. ಸರಿಯಾದ ಆಯ್ಕೆಯನ್ನು ಮಾಡ್ಕೊಂಡು ತಾವು ಯಾವ ಚಟುವಟಿಕೆ ಮಾಡ್ತಾ ಇದ್ರಿ ಅದನ್ನ ಆಯ್ಕೆ ಮಾಡಿ ನೋಂದಣಿ ನೀವು ಮಾಡಿದ್ರೆ ನಿಮ್ ಮಾಡ್ಕೊಂಡ ತಕ್ಷಣ ಒಂದು ಪ್ರೊವಿಷನಲ್ ಸರ್ಟಿಫಿಕೇಟ್ ಬರ್ತದೆ, ಆದ್ರೆ ಅದು ಶಾಶ್ವತ ಅಲ್ಲ. ಅಂದ್ರೆ ನಾವು ಅದನ್ನ ನೀವು ನೋಂದಣಿಯನ್ನ ನಾವು ನೀವು ಏನು ಹಾಕೊಂಡಿದ್ರಿ ಅದನ್ನ ನಾವು ಪರಿಶೀಲಿಸಿ ನೀವು ಸರಿಯಾಗಿ ಮಾಡ್ತಾ ಇದ್ರಲ್ಲಿ ಅಂತವ್ರಿಗೆ ಮತ್ತೊಂದು ಫೈನಲ್ ಸರ್ಟಿಫಿಕೇಟ್ ಬರ್ತದೆ. ಅದಕ್ಕೆ ಈ ಎಲ್ಲ ನಾವು ಕೇಂದ್ರಗಳಿಗೆ ಮತ್ತು ರೈತರುಗಳಿಗೆ ಸರಿಯಾದ ಅವನ್ನು ಆಯ್ಕೆ ಮಾಡಿ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ನೋಂದಣಿಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ನಾನು ಈ ಒಂದು ಆಕಾಶವಾಣಿ ಮೂಲಕ ಎಲ್ಲ ಮೀನುಗಾರಿಕೆ, ಮೀನು ಕೃಷಿಕರು, ಮೀನುಗಾರರು ಎಲ್ಲರಿಗೂ ನೋಂದಾಯಿಸಿಕೊಳ್ಳಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಈ ನೋಂದಣಿ ಪ್ರಕ್ರಿಯೆಯನ್ನು ನೋಂದಾಯಿಸಿದ್ರೆ ಏನೆಲ್ಲ ಲಾಭಗಳು ಅವರಿಗೆ ದೊರಕ್ತವೆ? ಯಾರು ಮೀನು ಕೃಷಿಕರು ನೋಂದಾಯಿಸಿಕೊಳ್ತಾರೋ ತಕ್ಷಣ ಅವರಿಗೆ ಒಂದು 100 ರೂಪಾಯಿ ಇದು ಒಂದು ಇನ್ಸೆಂಟಿವ್ ಅಂತ ಬರ್ತಾ ಇದೆ ಅವರ ಬ್ಯಾಂಕ್ ಅಕೌಂಟ್ಗೆ. ಮತ್ತು ಇನ್ನು ಮುಂದೆ ಕೂಡ ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ಇನ್ಶೂರೆನ್ಸ್ ತರಲಿಕ್ಕೆ ಸರ್ಕಾರ ಯೋಚಿಸಿದೆ. ಹಾಗೂ ಈಗಾಗಲೇ ಆ ನಿಟ್ಟಿನಲ್ಲಿ ಪೋರ್ಟಲ್ದಲ್ಲೂ ಕೂಡ ಮೀನು ಇನ್ಶೂರೆನ್ಸ್ ಬಗ್ಗೆ ಯಾವ ರೀತಿ ಕ್ಲೇಮ್ ಮಾಡಬೇಕು ಅನ್ನೋದು ಎಲ್ಲ ವಿವರ ಹಾಕಿದ್ದಾರೆ. ಯಾರು ಮೀನು ಕೃಷಿಕರು ನೋಂದಾಯಿಸಿಕೊಳ್ತಾರೋ ಅವರು ನೋಂದಣಿ ಸಿದ್ಧ ಆದ್ಮೇಲೆ ಅವ್ರಿಗೆ ಇನ್ಶೂರೆನ್ಸ್ಗೆ ಮೊದಲೇ ವರ್ಷದಲ್ಲಿ ಏನು ಪ್ರೀಮಿಯಂ ಅಮೌಂಟ್ ಇರ್ತದೋ ಅದಕ್ಕೆ ಸರ್ಕಾರನೇ ಬಹುಪಾಲಷ್ಟು ಪ್ರೀಮಿಯಂ ಮೊತ್ತ ಕಟ್ತದೆ. ಇದೊಂದು ಲಾಭ. ಇನ್ನು ಮುಂದೆ ಏನು ನೈಸರ್ಗಿಕ ವಿಕೋಪ ಆಗ್ತದೋ ಅದರಿಂದ ಇನ್ಶೂರೆನ್ಸ್ ಲಾಭ ಅವರಿಗೆ ಸಿಗ್ತದೆ. ಈ ಮೀನುಗಾರಿಕೆಯಲ್ಲಿ ಔಪಚಾರಿಕೆ ತರೋ ದೃಷ್ಟಿಯಿಂದನೇ ಸರ್ಕಾರ ಈ ಒಂದು ನೋಂದಣಿ ಪ್ರಕ್ರಿಯೆ ಶುರು ಮಾಡಿದೆ. ಮತ್ತು ಇನ್ನು ಮುಂದೆ ಸಬ್ಸಿಡಿಗಳ ಬದಲಿಗೆ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಅಂತ ಸರ್ಕಾರ ಕೊಡಲಿಕ್ಕೆ ಯೋಚನೆ ಮಾಡಿದೆ. ಯಾರ್ಯಾರು ನೋಂದಾಯಿಸಿಕೊಂಡಿರ್ತಾರೋ ನಿರೀಕ್ಷಿತ ಮಟ್ಟಕ್ಕಿಂತ ಜಾಸ್ತಿ ಉತ್ಪಾದನೆ ಮಾಡಿದಲ್ಲಿ ಅವರಿಗೆ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಕೂಡ ಕೊಡಲಿಕ್ಕೆ ಯೋಜನೆಗಳನ್ನು ಹಾಕೊಂಡಿದೆ. ಈಗ ತಾವು ಮೀನುಗಾರಿಕೆ ವಲಯದಲ್ಲಿ ಈ ತಮ್ಮ ಇಲಾಖೆಯಲ್ಲಿ ಎಷ್ಟೆಲ್ಲ ಸೌಕರ್ಯಗಳಿದೆ ಅನ್ನೋದರ ಕುರಿತು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮ್ಮ ಮೊಬೈಲ್ ಸಂಖ್ಯೆಯನ್ನ ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ತಿಳಿಸಿ. ಬಹಳ ಸಂತೋಷ ಸರ್. ನನ್ನ ಮೊಬೈಲ್ ನಂಬರ್ 9448907603 ಮತ್ತು ಕಚೇರಿಯ ಒಂದು ಲ್ಯಾಂಡ್ಲೈನ್ ನಂಬರ್ ಕೂಡ ಸಂಪರ್ಕ ಮಾಡಬಹುದು ನನಗೆ 0836244416. ಇಷ್ಟೊತ್ತು ತಾವು ನಮ್ಮ ಮೀನು ಕೃಷಿಕರಿಗೆ ತಮ್ಮ ಇಲಾಖೆಯಿಂದ ದೊರೆತಕ್ಕಂಥ ಸೌಲಭ್ಯಗಳು ಮತ್ತು ಯೋಜನೆಗಳು ಕಾರ್ಯಚಟುವಟಿಕೆಗಳ ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರೆ. ಹಾಗೆಯೇ ನಮ್ಮ ಡಾಕ್ಟರ್ ಶೌಕತ್ ಅಲಿ ಲಂಬುನವರು ರೈತರ ಪರವಾಗಿ ಮೀನು ಕೃಷಿಕರ ಪರವಾಗಿ ಸಾಕಷ್ಟು ವಿಷಯಗಳನ್ನು ತಮ್ಮಲ್ಲಿ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳಿಗೆ ಪ್ರಶ್ನೆಗಳ ಮೂಲಕ ತಮ್ಮಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಸಾಕಷ್ಟು ವಿಷಯಗಳನ್ನು ಅವರು ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದು ತಾವು ಸಾಕಷ್ಟು ವಿಷಯಗಳನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು ಸರ್. ಎಲ್ಲ ರೈತರಿಗೆ ಕೂಡ ತಮಗೂ ಕೂಡ ಆಕಾಶವಾಣಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮೀನುಗಾರಿಕೆ ಇಲಾಖೆಯಲ್ಲಿನ ಯೋಜನೆಗಳು ಹಾಗೂ ಕಾರ್ಯಚಟುವಟಿಕೆಗಳ ಕುರಿತು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಪಾದ್ ಕುಲಕರ್ಣಿ ಹಾಗೂ ಮೀನು ಕೃಷಿಕರಾದ ಡಾಕ್ಟರ್ ಶೌಕತ್ ಅಲಿ ಲಂಬುನವಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಇಂದಿನ ಜನಪದ ಸಂಗೀತದಲ್ಲಿ ಮುಂಡರಗಿ ತಾಲೂಕಿನ ಅತ್ತಿಕಟ್ಟಿಯ ಲಾಲಪ್ಪ ಭೀಮಪ್ಪ ಚೌಹಾಣ್ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳು.